ಪರಮಾತ್ಮ ಅವರವರ ಯೋಗ್ಯತಾನುಸಾರ ಕರ್ಮಾದಿಗಳನ್ನು ಮಾಡಿಸ್ತಾನೆ. ತಾನು ಲಕ್ಷ್ಮೀ ಸಹಿತನಾಗಿ ಆ ಶರೀರದಲ್ಲಿ ವಿಹಾರ ಮಾಡಿದಾಗ ಆ ತ್ರಿಗುಣಗಳಿಗೆ ಸಂಬಂಧಪಟ್ಟಂತೆ ಕರ್ಮಗಳ ಅಭಿವ್ಯಕ್ತಿ ಅಂತ ಇಷ್ಟೆಲ್ಲ ತಿಳಿಸಿದ್ರು. ಈಗ ಒಂದು ಸಂಶಯ ಏನು ಅಂದರೆ, ಈ ಸ್ವಾತಂತ್ರ್ಯ ವಿಭಾಗವನ್ನು ಪರಮಾತ್ಮ ಮಾಡಿದ್ರೆ ಉದ್ದೇಶ ಏನು, ಹಿನ್ನೆಲೆ ಏನು ಅಂತ ಪ್ರಶ್ನೆ ಬಂದರೆ ಈ ಪದ್ಯದಲ್ಲಿ ತಿಳಿಸ್ತಾರೆ. ತನ್ನ ಸ್ವಾತಂತ್ರ್ಯ ಗುಣಗಳ ಹಿರಣ್ಯ ಗರ್ಭಾಧ್ಯರಿಗೆ ಕಲಿಮುಖ ದಾನವರ ಸಂತತಿಗೆ ಅವರ ಅಧಿಕಾರಮನನುಸರಿಸಿ ಪುಣ್ಯ ಪಾಪಗಳೀವ ಬಹು ಕಾರುಣ್ಯ ಸಾಗರ ಅಲ್ಪಶಕ್ತಿಗಳು ಉಣ್ಣಲರಿಯದೇ ಇರಲು ಉಣಗಲಿಸಿದನು ಸರ್ವರಿಗೆ. ಪರಮಾತ್ಮ ತನ್ನ ಸ್ವಾತಂತ್ರ್ಯದ ಗುಣಗಳನ್ನು ಹಿರಣ್ಯ ಗರ್ಭಾಧ್ಯರಿಗೆ, ಅದೇ ರೀತಿಯಾಗಿ ಕಲಿಮುಖ ದಾನವರ ಸಂತತಿಗೆ, ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲ ದೇವತೆಗಳಿಗೂ ದೈತ್ಯರಿಗೂ ವಿತರಣೆಯನ್ನು ಮಾಡ್ತಾನೆ. ಹೇಗೆ ಅಂದರೆ, ಅವರ ಅಧಿಕಾರವನ್ನು ಅನುಸರಿಸಿ ಅವರವರ ಯೋಗ್ಯತೆಗೆ ತಕ್ಕಂತೆ ಪುಣ್ಯ ಪಾಪಗಳೀವ. ಯಾಕೆ ಮಾಡಿದೆ ಇದೆಲ್ಲ ಅಂತ ಕೇಳಿದ್ರೆ, ಅಲ್ಪಶಕ್ತಿಗಳು ಉಣ್ಣಲು ಅರಿಯದೇ ಇರಲು ಉಣಗಲಿಸಿದನು ಸರ್ವರಿಗೆ. ಅಲ್ಪಶಕ್ತಿ, ಅಸಾರ್ವಜ್ಞತ್ವ ಇತ್ಯಾದಿ ಎಲ್ಲ ದೋಷದಿಂದ ಇದ್ದಾರೆ. ಕರ್ಮವನ್ನು ಮಾಡಲಿಕ್ಕೂ ಗೊತ್ತಿಲ್ಲ, ಕರ್ಮದ ಫಲವನ್ನು ಭೋಗ ಮಾಡೋದು ಗೊತ್ತಿಲ್ಲ. ಆದ್ದರಿಂದ ಪರಮಾತ್ಮ ಈ ರೀತಿಯಾಗಿ ಸ್ವಾತಂತ್ರ್ಯ ವಿಭಾಗವನ್ನು ಮಾಡ್ತಾನೆ. ತನ್ನ ಸ್ವಾತಂತ್ರ್ಯ ಗುಣಗಳನ್ನು ಬ್ರಹ್ಮಾದಿ ದೇವತೆಗಳಿಗೂ ಕಲ್ಯಾದಿಗಳಿಗೂ ಅವರವರ ಅಧಿಕಾರಾನುಸಾರ ಈವ ಅಂದರೆ ಕೊಡ್ತಾನೆ. ಪುಣ್ಯ ಪಾಪಗಳನ್ನು ಈವ ಕೊಡ್ತಾನೆ, ಸ್ವಾತಂತ್ರ್ಯ ಗುಣಗಳನ್ನು ಈವ ಕೊಡ್ತಾನೆ ಭಗವಂತ. ಯಾಕೆ ಅಂದರೆ, ಬಹುಕಾರುಣ್ಯ ಸಾಗರ ಕರುಣಾ ಸಮುದ್ರನಾಗಿರ್ತಕ್ಕಂಥವನು ಪರಮಾತ್ಮ. ಅಲ್ಪಶಕ್ತಿಗಳಿಂದ ಇರುವರು, ಅಲ್ಪ ಜೀವರು, ಅವರಿಗೆ ಉಣಗಲಿಸಿದನು, ಉಣ್ಲಿಕ್ಕೂ ಕೂಡ ಅವನೇ ಕಲಿಸ್ತಾನೆ ಭಗವಂತ. ಸ್ವಾತಂತ್ರ್ಯ ಗುಣವನ್ನು ವಿಭಾಗ ಮಾಡುವ ಸಂದರ್ಭದಲ್ಲಿ ಭಗವಂತ ತನ್ನ ಕರ್ತೃತ್ವ ಶಕ್ತಿ ರೂಪವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಗುಣವನ್ನು ತನ್ನಿಂದ ತೆಗೆದು ವಿಭಾಗ ಮಾಡಿಕೊಟ್ಟಿದ್ದ. ಈ ಕರ್ತೃತ್ವ ಶಕ್ತಿಯಿಂದ ಜೀವರ ಕರ್ತೃತ್ವ ಶಕ್ತಿ ಅನ್ನೋದು ಅಭಿವ್ಯಕ್ತಿ ಆಯಿತು. ಪುಣ್ಯಕರ್ಮ ಮಾಡೋದಾದರೂ ಶಕ್ತಿ ಬೇಕು, ಪಾಪಕರ್ಮ ಮಾಡೋದಕ್ಕಾದರೂ ಶಕ್ತಿ ಅನ್ನೋದು ಬೇಕೇ ಬೇಕು. ಆದ್ದರಿಂದ ಭಗವಂತ ಈ ರೀತಿಯಾಗಿ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಜೀವರು ಕರ್ಮ ಮಾಡುವಂಥ ಸಾಮರ್ಥ್ಯ ಉಳ್ಳವರಾಗಬೇಕು ಅಂತಾದರೆ ಭಗವಂತ ಒಳಗೆ ಪ್ರವೇಶ ಮಾಡಿದರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಜಡದಂತೆ ನಿಶ್ಚೇಷ್ಟರಾಗಿ ಬಿದ್ದಿರ್ತಾರೆ ಅವರು, ದೈತ್ಯರೇ ಆಗಲಿ, ಮಾನವರೇ ಆಗಲಿ, ದೇವತೆಗಳೇ ಆಗಲಿ. ಆದ್ದರಿಂದ ಅವರೊಳಗೆ ಭಗವಂತ ತಾನು ಪ್ರವೇಶ ಮಾಡಿ ಅವರನ್ನು ಚೈತನ್ಯ ಬರುವಂತೆ, ಕರ್ಮವನ್ನು ಮಾಡುವಂತೆ ಉದ್ರೇಕಗೊಳಿಸಬೇಕು. ಆದರೆ ಕರ್ಮಫಲವಾಗಿರ್ತಕ್ಕಂಥ ಪಾಪ ಪುಣ್ಯಗಳನ್ನು ಗಳಿಸುವ ಸಾಮರ್ಥ್ಯ ಜೀವರಿಗೆ ಇಲ್ಲ. ಯಾಗ ಮಾಡುವ ಸಾಮರ್ಥ್ಯ ಇರ್ತಕ್ಕಂಥವನು ಜೀವ ಆ ಸಾಮರ್ಥ್ಯದಿಂದ ಯಾಗವನ್ನು ಮಾತ್ರ ಮಾಡ್ತಾನೆ ಹೊರತು, ಯಾಗದಿಂದ ಸ್ವರ್ಗಾದಿ ಸುಖಭೋಗರೂಪವಾದ ಫಲವನ್ನು ಸಂಪಾದನೆ ಮಾಡಲಿಕ್ಕೆ ಅಷ್ಟೇ ಸಾಮರ್ಥ್ಯ ಅವನಿಗೆ ಸಾಲಲ್ಲ, ಅದಕ್ಕೆ ಮತ್ತೆ ಹೆಚ್ಚಿನ ಸಾಮರ್ಥ್ಯ ಅನ್ನೋದು ಬೇಕು. ಯಾಗ ಕರ್ಮವನ್ನು ಮಾಡುವಾಗಲೇ ಸ್ವರ್ಗ ಸುಖ ಅನ್ನೋದು ಸಿಗೋದಿಲ್ಲ. ಸ್ವರ್ಗ ಸುಖಭೋಗ ಸಂಪಾದನೆ ಮಾಡೋ ಸಾಮರ್ಥ್ಯ ಅಲ್ಪಶಕ್ತಿಗಳಾಗಿರ್ತಕ್ಕಂಥ ಜೀವರಿಗೆ ಇಲ್ಲ. ಅದಕ್ಕೆ ಪಾಪ ಪುಣ್ಯ ದ್ವಾರ ಫಲ ಸಂಪಾದನೆ ಮಾಡುವಂಥ ಸಾಮರ್ಥ್ಯ ಇಲ್ಲೇ ಇರುವಂಥ ಜೀವರಿಗೆ ಪಾಪ ಪುಣ್ಯಗಳನ್ನು ಭಗವಂತ ಕೊಡ್ತಾನೆ. ಈ ಪಾಪ ಪುಣ್ಯ ಅಂದರೆ ಅತೀಂದ್ರಿಯ ಪದಾರ್ಥಗಳು, ಕಣ್ಣಿಗೆ ಕಾಣದೇ ಇದ್ದದ್ದವು, ಅಮೂರ್ತ ಸ್ವಭಾವ. ಮೂರ್ತ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಅಮೂರ್ತ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಅವನ್ನು ನೋಡೋ ಸಾಮರ್ಥ್ಯ ಇಲ್ಲದೇ ಇರತಕ್ಕಂಥ ಜೀವರು ಅದನ್ನು ಹೇಗೆ ತಾನೇ ಯಾಗದಿಂದ ಕಾಣಲಿಕ್ಕೆ ಸಾಧ್ಯ? ಆದ್ದರಿಂದ ಭಗವಂತ ಕರುಣೆಯಿಂದ ಪುಣ್ಯ ಪಾಪಗಳನ್ನು ಅಭಿವ್ಯಕ್ತಿ ಮಾಡ್ತಾನೆ, ಪ್ರಕಟ ಮಾಡಿಕೊಡ್ತಾನೆ. ಪುಣ್ಯ ಪಾಪಗಳಿಂದ ಸ್ವರ್ಗಾದಿ ಸುಖಭೋಗ ಪದಾರ್ಥಗಳನ್ನು ಒದಗಿಸ್ತಾನೆ ಭಗವಂತ. ಮಗುವಿಗೆ ಎಲೆ ಹಾಕಿ ಅನ್ನ ಬಡಿಸಿದ್ರೆ ಹೇಗೋ ಹಾಗೆ, ಆದರೆ ಮಗುವಿಗೆ ಎಲೆ ಹಾಕಿ ಬಡಿಸಿದ್ರೆ ಅದಕ್ಕೆ ಊಟ ಮಾಡಲಿಕ್ಕೂ ಗೊತ್ತಿಲ್ಲ. ತಾಯಿ ಮೊದಲಿಗೆ ಕಲಸಿಡ್ತಾಳೆ, ಆಗಲೂ ಊಟ ಮಾಡೋಕ್ಕಾಗಲ್ಲ ಅಂದಾಗ ತಾನೇ ತುತ್ತು ಮಾಡಿ ಊಟವನ್ನು ಮಾಡಿಸ್ತಾಳೆ. ಅದೇ ರೀತಿಯಾಗಿ ಜೀವರು ಅಶಕ್ತರು, ಕರ್ಮ ಫಲಭೋಗವನ್ನು ಯಾವ ರೀತಿ ಉಣಬೇಕು ಅಂತ ಕೂಡ ಅವರಿಗೆ ಗೊತ್ತಿಲ್ಲ, ಭಗವಂತನೇ ಉಣಿಸ್ತಾನೆ. ಆದ್ದರಿಂದ ಭೋಕ್ತೃತ್ವ ಶಕ್ತಿಯನ್ನು ಹಿಂದಿನಂತೆ ವಿಭಾಗ ಮಾಡಿ 10 ಅಂಶಗಳನ್ನು ಜೀವರಿಗೆ ಕೊಡ್ತಾನೆ. ಈ ಭೋಕ್ತೃತ್ವ ಶಕ್ತಿ ರೂಪದಿಂದ ಜೀವರಲ್ಲಿ ಸುಪ್ತವಾಗಿರ್ತಕ್ಕಂಥ ಭೋಕ್ತೃಶಕ್ತಿ ಒಳಗೆ ಪ್ರವೇಶ ಮಾಡಿ ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ. ತಾನು ಭೋಗ ಮಾಡಿ ಜೀವರಿಂದ ಭೋಗ ಮಾಡಿಸ್ತಾನೆ. ಆಗ ಜೀವನದಲ್ಲಿರ್ತಕ್ಕಂಥ ಭೋಕ್ತೃತ್ವ ಶಕ್ತಿ ಅನ್ನೋದು ಪ್ರಕಟ ಆಗುತ್ತೆ, ಆಗ ಭೋಗದ ಅನುಭವ ಅನ್ನೋದು ಅವನಿಗೆ ಸಿಗತ್ತೆ. ಬಿಂಬರೂಪಿ ಮಾಡದೇ ಇದ್ದರೆ ಪ್ರತಿಬಿಂಬನಲ್ಲಿ ಯಾವುದೇ ಕಾರ್ಯ ಅನ್ನೋದು ಸಾಧ್ಯ ಇಲ್ಲ. ಭೋಗ ಅಂದರೆ ಅನುಭವ ಅಂತಷ್ಟೇ, ವಿಷಯ ಪದಾರ್ಥ ಜ್ಞಾನ. ಆ ಜ್ಞಾನ ಅನ್ನೋದು ಆ ಜೀವನಿಗೆ ಭಗವಂತನಿಂದಲೇ ಬರಬೇಕು. ಎಲ್ಲರ ಹೃದಯದೊಳಗೂ ಭಗವಂತನೇ ಇದ್ದಾನೆ. ಆ ಭಗವಂತನಿಂದಲೇ ಜೀವರಿಗೆ ಸ್ಮರಣೆ, ಅನುಭವ, ಭ್ರಾಂತಿ ಎಲ್ಲವೂ ಕೂಡ ಬರ್ತಾ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಪರಮಾತ್ಮ ಒಳಗಿರೋದ್ರಿಂದನೇ ಜೀವರಿಗೆ ಸ್ಮರಣೆ, ಅನುಭವ, ಭ್ರಾಂತಿ ಏನಾಗಬೇಕು ಅಂತ ಆದರೂ ಆ ಮನೋವೃತ್ತಿ ಅದು ಭಗವಂತನ ಇರುವಿಕೆಯಿಂದಲೇ ಸಾಧ್ಯ ಹೊರತು ಇಲ್ಲದೇ ಇದ್ದರೆ ಇಲ್ಲ. ಭಗವಂತ ಈ ರೀತಿಯಾಗಿ ಜೀವರಿಗೆ ಅವರ ಸ್ವರೂಪಯೋಗ್ಯವಾದ ಅನುಭವವನ್ನು ಕೊಡದೇ ಇದ್ದರೆ ಅವರಿಗೆ ಅಭೋಗವನ್ನು ಉಣ್ಲಿಕ್ಕೆ ಆಗದೆ ಅದನ್ನು ತಿಳ್ಕೊಳ್ಳದೆ ಏನೂ ಅನುಭವ ಇಲ್ಲದೆ ಕಲ್ಲು ಮಣ್ಣುಗಳಂತೆ ಜಡಭೂತವಾಗಿ ಜೀವ ಬಿದ್ದಿರ್ತಿದ್ದ. ಆದ್ದರಿಂದ ಉಣಗಲಿಸಿದ ವಿಷಯ ಪದಾರ್ಥದ ಸುಖದ ಅನುಭವ ಮಾಡಿಕೊಳ್ಳುವಂತಹ ಜೀವರ ಸಾಮರ್ಥ್ಯವನ್ನು ತನ್ನ ಸಾಮರ್ಥ್ಯದ ಪ್ರವೇಶದಿಂದ ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನಾಥ. ಕರ್ಮದಲ್ಲಿ ಮಾತ್ರ ಅಧಿಕಾರವನ್ನು ನಾನು ಕೊಟ್ಟಿದ್ದೀನಿ, ಫಲದಲ್ಲಿ ಅಲ್ಲ. ಅದನ್ನು ನಾನು ಸ್ವತಂತ್ರವಾಗಿ ನನ್ನ ಇಚ್ಛೆಯಂತೆ ಕೊಡ್ತೀನಿ, ಕೊಟ್ಟರೆ ಕೊಡ್ತೀನಿ, ಇಲ್ಲದೇ ಇದ್ದರೆ ಇಲ್ಲ ಅಂತ. ಮೋಹಿನಿ ಅವತಾರದಲ್ಲಿ ಅಮೃತವನ್ನು ನನಗಿಷ್ಟ ಬಂದಂತೆ ಬಡಿಸ್ತೀನಿ, ಕೊಟ್ಟರೆ ಕೊಟ್ಟೆ, ಬಿಟ್ಟರೆ ಬಿಟ್ಟೆ ಅಂತ ಹೇಳಿದ್ನಲ್ಲ ಹಾಗೆ. ಆದ್ದರಿಂದಲೇ ಜೀವರು ಕರ್ಮ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು, ಕರ್ಮ ನಡೆದೇ ನಡೆಯುತ್ತೆ ಅಂತ ಇಲ್ಲ. ಯಾಕಂದರೆ ಸಂಕಲ್ಪ ಭಗವಂತನದ್ದು, ಕರ್ಮ ನಡೆದರೂ ಫಲ ಸಿಕ್ಕೇ ಸಿಗತ್ತೆ ಅನ್ನೋದಿಲ್ಲ, ಅದು ಕೂಡ ಭಗವಂತನ ಇಚ್ಛೆ. ಅದನ್ನೇ ದೈವ ಇಚ್ಛೆ, ಹರಿ ಇಚ್ಛೆ ಅಂತ ಹೇಳೋರು. ಜೀವರಲ್ಲಿ ಕರ್ತೃತ್ವ ಶಕ್ತಿ ಹೇಗಿಲ್ವೋ ಅದೇ ರೀತಿಯಾಗಿ ಭೋಕ್ತೃತ್ವ ಶಕ್ತಿಯು ಕೂಡ ಅಲ್ಪ, ಇಲ್ಲ ಅಂತಲ್ಲ ಅಲ್ಪ, ಕೇವಲ 400ರಲ್ಲಿ 10 ಅಂಶ ಮಾತ್ರ. ಅತ್ಯಲ್ಪ ಆಗಿರೋದ್ರಿಂದ ಪರಮಾತ್ಮ ಒಳಗೆ ಪ್ರವೇಶ ಮಾಡಿನೇ ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ಬೇಕು. ಉದಾಹರಣೆಗೆ ಹಗಲು ಬೇಕಾದಷ್ಟು ಬೆಳಕಿದೆ, ಎಳೆಬತ್ತಿ ಹಚ್ಚಿ ದೀಪ ಹಚ್ಚಿದರೆ ಮಿಣುಕು ಮಿಣುಕು ದೀಪದಂತೆ ಕಾಣುತ್ತೆ. ಭಗವಂತ ಜೀವರೊಳಗೆ ಪ್ರವೇಶ ಮಾಡಿ ವ್ಯಕ್ತ ಮಾಡಿದಾಗ ಜೀವರಿಗೆ ಭೋಗದಿಂದ ತೃಪ್ತಿ ಆಗತ್ತೆ, ಆನಂದ ಆಗತ್ತೆ. ಹಾಗೆ ಅವರವರಿಗೆ ತೃಪ್ತಿ ಅನ್ನೋದು ತಾರತಮ್ಯ. ಉದಾಹರಣೆಗೆ ಬೇಕಾದಷ್ಟು ಒಂದು ಮೂಟೆ ಸಕ್ಕರೆ ಇದ್ದರೂ ಇರುವೆಗೆ ಒಂದೇ ಒಂದು ಕಣ ಸಕ್ಕರೆ ಸಿಕ್ಕರೆ ಅದಕ್ಕೆ ತೃಪ್ತಿ, ಅದನ್ನೇ ತೊಗೊಂಡೋದು ಹೋಗ್ತಾ ಇರುತ್ತೆ. ಹಾಗೆ ಜೀವರ ಸ್ವರೂಪಯೋಗ್ಯತೆಯಂತೆ ಆನಂದದಲ್ಲೂ ಕೂಡ ತಾರತಮ್ಯ ಅನ್ನೋದು ಇದ್ದೇ ಇದೆ ಅಂತ ತಿಳಿಸ್ತಾರೆ.